ಮತ್ತು ಆ ಮರದ ಗೆಣ್ಣುಗಳು ಭಾಳ ಹತ್ತಿರದಿಂದ ಕೂಡಿರಬೇಕು, ಅಂದರೆ ಅರ್ಧ ಅಡಿಯಷ್ಟು ಗೆಣ್ಣುಗಳು ಕೂಡಿರಬೇಕು. ಮತ್ತು ಮರ ನಿಮಗೆ ಕನಿಷ್ಠ ಅಂದರೂ 10 ರಿಂದ 12 ಎಲೆ ಗರಿಗಳು ಇರುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಮತ್ತು ಸರಾಸರಿ ನಿಮಗೆ 4 ರಿಂದ 5 ಗೊನೆಗಳಿರುವಂಥ ಒಂದು ಗಿಡಗಳನ್ನು ನಾವು ಗುರುತಿಸಿ ಅಂತಹ ಗಿಡಗಳಿಂದ ಅಥವಾ ಅಂತಹ ಮರಗಳಿಂದ ನಾವು ಉತ್ಕೃಷ್ಟವಾಗಿರುವಂಥ ಕಾಯಿಗಳನ್ನು ಆಯ್ದು ನಾವು ಸಸ್ಯ ಅಭಿವೃದ್ಧಿಗೆ ಉಪಯೋಗಿಸಬೇಕು. ಬಹಳಷ್ಟು ರೈತ ಬಾಂಧವರು ಕೇಳ್ತಾ ಇರ್ತಾರೆ, ಎಂಥ ವಯಸ್ಸಿನ ಮರವನ್ನು ನಾವು ಗುರುತಿಸಬೇಕು? ಮಧ್ಯ ವಯಸ್ಸಿನ ಅಂದರೆ 25 ರಿಂದ 30 ವರ್ಷದ ವಯಸ್ಸಿನ ಪ್ರಾಯದ ಮರಗಳನ್ನು ನಾವು ಗುರುತಿಸಿ ಅಂತಹ ಮರಗಳಿಂದ ನಾವು ಗೋಟುಗಳು ಅಂತೀವಿ ಅಥವಾ ಕಾಯಿಗಳನ್ನ ತಂದು ನಾವು ಸಸ್ಯ ಅಭಿವೃದ್ಧಿಯನ್ನು ಮಾಡಬೇಕು. ಇದು ಒಂದು. ಇನ್ನು ಎರಡನೇದಾಗಿ ನಾವು ಸ್ವಾಭಾವಿಕವಾಗಿ 2 ರೀತಿಯಲ್ಲಿ ಸಸ್ಯಾಭಿವೃದ್ಧಿ ಕ್ರಮಗಳನ್ನು ಮಾಡ್ತೀವಿ. ಒಂದು ಪ್ರಾಥಮಿಕ ಸಸಿಮಡಿಗಳಲ್ಲಿ ಮತ್ತು ದ್ವಿತೀಯ ಸಸಿಮಡಿ ಅಂತ ಮಾಡ್ತೀವಿ. ಪ್ರಾಥಮಿಕ ಸಸಿಮಡಿಗಳಲ್ಲಿ ನಾವು ಪರಂಪರಾಗತವಾಗಿ ಮಾಡ್ಕೊಂಡು ಬಂದಿರುವಂಥ ಪದ್ಧತಿ ಇದು. ಇದರಲ್ಲಿ ನಾವು 1 ಅಡಿಯಷ್ಟು 7 ಮಡಿಗಳನ್ನು ಮರಳಿನೊಂದಿಗೆ ಮಿಶ್ರಣ ಮಾಡಿ ಈ ಆಯ್ದ ಗೋಟುಗಳನ್ನು ನಾವು ತೊಟ್ಟಿನ ಭಾಗ ಮೇಲ್ಮುಖವಾಗಿ ಗೋಟಿನಿಂದ ಗೋಟಿಗೆ 5 ಸೆಂಟಿಮೀಟರ್ ಅಂಥದ್ದರಲ್ಲಿ ನಾವು ಇಟ್ಟು ನಾವು ನಂತರ ಮರಳನ್ನು ಅದರ ಮೇಲೆ ಹರಡಿ ನಾವು ನಾಟ್ಯವನ್ನು ಮಾಡಿ ನೀರಾವರಿ ವ್ಯವಸ್ಥೆಯನ್ನು ಕೊಡಬೇಕು. ಈ ರೀತಿ ಮಾಡಿದಾಗ ನಿಮಗೆ 45 ರಿಂದ 50 ದಿವಸಗಳಲ್ಲಿ ನಮಗೆ ಗೋಟುಗಳು ಮೊಳಕೆ ಹೊಡೆಯಲು ಪ್ರಾರಂಭಿಸಿತು. ಇದು ಒಂದು. ಮತ್ತು ಇತ್ತೀಚೆಗೆ ನಮ್ಮ ಅರೆಮಲ್ನಾಡು ಪ್ರದೇಶದಲ್ಲಿ ರೈತರೇ ಅಭಿವೃದ್ಧಿಪಡಿಸಿರುವಂತಹ ತಂತ್ರಜ್ಞಾನಗಳು ಏನೆಂದರೆ ಈ ಅನ್ನ ಬಸಿಯುವ ಬುಟ್ಟಿಯಲ್ಲಿ ಅಥವಾ ಈ ಗೋಣಿ ಚೀಲಗಳಲ್ಲಿ ನಾವು ಗೋಟುಗಳನ್ನು ಹಾಕಿ ಈ ಪದ್ಧತಿಗಳಲ್ಲೂ ಕೂಡ ಮೊಳಕೆಯನ್ನು ನಾವು ಬರೆಸೋದನ್ನು ಕಾಣ್ಬೋದು. ಬಟ್ ಆದರೆ ಇಲ್ಲಿ ಒಂದು ಸಮಸ್ಯೆ ಏನು ಅಂದರೆ ಇಲ್ಲಿ ಮೊಳಕೆಯ ಪ್ರಮಾಣ ಕಮ್ಮಿ. ಇದರಲ್ಲಿ ನಮ್ಮ ಸಾಂಪ್ರದಾಯಿಕ ನಾವು ಏರುಮಡಿಗಳಲ್ಲಿ ಮಾಡಿದಾಗ ನಮಗೆ 75 ರಿಂದ 80 ರಷ್ಟು ಮೊಳಕೆಯನ್ನು ಕಾಣ್ಬೋದು ಗೋಟುಗಳಲ್ಲಿ. ಬಟ್ ಅದೇ ಅನ್ನ ಬಸಿಯುವ ಬುಟ್ಟಿಯಲ್ಲಿ ಅಥವಾ ಗೋಣಿಚೀಲಗಳ ಪದ್ಧತಿಯಲ್ಲಿ ಗೋಟುಗಳನ್ನು ತುಂಬಿ ನೀರಾವರಿ ಸಂಕಲ್ಪಿಸಿದಾಗ ಈ ಪದ್ಧತಿಯಲ್ಲಿ ನಿಮಗೆ ಶೇಕಡ 55 ರಿಂದ 60 ರಷ್ಟು ಮಾತ್ರ ಮೊಳಕೆಯನ್ನು ಕಾಣ್ಬೋದು. ಈ ಪ್ರಾಥಮಿಕ ನರ್ಸರಿಯಲ್ಲಿ ಮೊಳಕೆ ಒಡೆದ ನಂತರ ನಾವು ಅದನ್ನು ದ್ವಿತೀಯ ಸಸಿಮಡಿಗಳಿಗೆ ನಾವು ವರ್ಗಾವಣೆ ಮಾಡಬೇಕು. ಅಂದರೆ 45 ರಿಂದ 50 ದಿವಸ ಮೊಳಕೆ ಒಡೆದ ಗೋಟುಗಳನ್ನು ನಾವು 25 x 15 ಸೆಂಟಿಮೀಟರ್ ಎತ್ತಿಗೆ ಪಾಲಿಥೀನ್ ಚೀಲಗಳಲ್ಲಿ ಇಲ್ಲಿ ನಾವು ಮಣ್ಣು ಗೊಬ್ಬರ ಮತ್ತು ಮರಳು 3:1:1 ಸಮ ಮಿಶ್ರಣಗಳಲ್ಲಿ ನಾವು ಮಿಶ್ರಣ ಮಾಡಿ ನಾವು ಪಾಲಿಥೀನ್ ಚೀಲಗಳು ತುಂಬಿ ಈ ಮೊಳಕೆ ಒಡೆದ ಗೋಟುಗಳನ್ನು ನಾವು ನಾಟಿಯನ್ನು ಮಾಡಬೇಕು. ಹೀಗೆ ನಾಟಿಯನ್ನು ನಾವು ಮಾಡಿದಾಗ ಸ್ಪ್ರಿಂಕ್ಲರ್ ಸಹಾಯದಿಂದ ನಾವು ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗುತ್ತದೆ. ಮತ್ತು ಈಗ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿದ ನಂತರ ನಾವು ಇದರ ಪೋಷಣೆಯನ್ನು ಕೂಡ ಮಾಡಬೇಕು. ಇದು ಪ್ರಮುಖವಾದದ್ದು. ಇಲ್ಲಿ ಬಹಳಷ್ಟು ರೈತ ಬಾಂಧವರು ನಮ್ಮ ಸಂಶೋಧನಾ ಕೇಂದ್ರಗಳಿಗೆ ಬಂದಾಗ ಕೇಳ್ತಾರೆ, ನಾರಳಿನ ಆಶ್ರಯದಲ್ಲಿ ಇಡಬೇಕು ಅಥವಾ ಬಿಸಿಲಿನಲ್ಲೇ ಇಡಬೇಕು ಅಂತ ಬಹಳಷ್ಟು ರೈತ ಬಾಂಧವರು ಕೇಳ್ತಾ ಇರ್ತಾರೆ. ನಾವು ಸಸ್ಯಾಭಿವೃದ್ಧಿಯನ್ನು ಮಾಡಿದಾಗ ಶೇಕಡ 50 ಆಸುಪಾಸಿನ ಅಂದರೆ ಶೇಕಡ 50 ನರಳು ಮತ್ತು 50 ಬಿಸಿಲಿರುವಂಥ ಪ್ರದೇಶಗಳನ್ನು ನಾವು ಈ ಸಸ್ಯಾಭಿವೃದ್ಧಿಯನ್ನು ಮಾಡಬೇಕಾಗುತ್ತೆ. ಅಂದರೆ ನಾವು ಅಡಿಕೆ ತೋಟಗಳಲ್ಲಾಗಲಿ ಅಥವಾ ತೆಂಗಿನ ತೋಟಗಳಲ್ಲಾಗಲಿ ಅಥವಾ ಹಸಿರು ಮನೆಯ ವಾತಾವರಣದಲ್ಲಿ ನಾವು ಈ ಸಸಿಗಳನ್ನು ಇಟ್ಟು ನಾವು ಪೋಷಣೆಯನ್ನು ಮಾಡಿದಾಗ ಗಿಡಗಳು ಭಾಳ ಉತ್ಕೃಷ್ಟವಾಗಿ ಬರೋದನ್ನು ಕಾಣ್ಬೋದು. ಇದು ಇಷ್ಟು. ಇನ್ನು ನಮ್ಮ ಅಡಿಕೆ ಸಂಶೋಧನಾ ಕೇಂದ್ರ 2019 ಅಭಿವೃದ್ಧಿಪಡಿಸಿರುವಂಥ ಒಂದು ನೂತನ ತಂತ್ರಜ್ಞಾನ ಎಂದರೆ ನೇರವಾಗಿ ನಾವು ಪಾಲಿಥಿನ್ ಚೀಲಗಳಿಗೆ ಗೋಟನ್ನು ವರ್ಗಾವಣೆ ಮಾಡುವುದು. ಇಲ್ಲಿ ಯಾವುದೇ ರೀತಿಯ ಪ್ರಾಥಮಿಕ ನರ್ಸರಿ ಅಥವಾ ಈ ಪರಂಪರಾಗತವಾಗಿ ಮಾಡ್ಕೊಂಬಂದಿರುವಂಥ ಪದ್ಧತಿಗಳನ್ನ ಇಲ್ಲಿ ಅನುಸರಿಸ್ತಾ ಇಲ್ಲ. ನೇರವಾಗಿ ನಾವು 25 x 15 ಸೆಂಟಿಮೀಟರ್ ಅಳತೆ ಅಂದರೆ 2.5 ಕೆಜಿಯಷ್ಟು ಮಿಶ್ರಣ ಇಡುವಂಥ ಪಾಲಿಥಿನ್ ಚೀಲಗಳಲ್ಲಿ ನಾವು 3 ಪುಟ್ಟಿ ಮಣ್ಣು 1 ಪುಟ್ಟಿ ಗೊಬ್ಬರ ಮತ್ತು 1 ಪುಟ್ಟಿ ಮರಳನ್ನು ಮಿಶ್ರಣ ಮಾಡಿ ತುಂಬಿ ನೇರವಾಗಿ ಒಂದೊಂದು ಪಾಲಿಥಿನ್ ಚೀಲಗಳಿಗೆ ಮಿಶ್ರಣ ತುಂಬಿದ ಪಾಲಿಥಿನ್ ಚೀಲಗಳಿಗೆ ನಾವು 1 ಗೋಟುಗಳನ್ನು ತೊಟ್ಟಿನ ಭಾಗ ಮೇಲ್ಮುಖವಾಗಿರುವಂತೆ ನಾವು ನಾಟಿಯನ್ನು ಮಾಡಿ ನೀರಾವರಿ ವ್ಯವಸ್ಥೆಯನ್ನು ಸ್ಪ್ರಿಂಕ್ಲರ್ ಮುಖಾಂತರ ಕಲ್ಪಿಸ್ತಾ ಇದೆ. ಈ ಪದ್ಧತಿಯಲ್ಲಿ ನಮಗೆ ಶೇಕಡ 80 ರಿಂದ 82 ರಷ್ಟು ಮೊಳಕೆ ಹೊಡೆದು ಮೊಳಕೆ ನಾವು ಪಡೆಯಬಹುದು. ಮತ್ತು ಭಾಳ ಬೇಗ ಮೊಳಕೆ ಕೂಡ ಬರುತ್ತೆ. 45 ರಿಂದ 50 ದಿವಸದಲ್ಲಿ ಈ ಪದ್ಧತಿಯಲ್ಲೂ ಕೂಡ ಮೊಳಕೆ ಬರುತ್ತೆ. ಬಟ್ ಒಂದೇನು ಅಂದರೆ ಇಲ್ಲಿ ಹೆಚ್ಚಿನ ಮೊಳಕೆ ಪ್ರಮಾಣ ನಮಗೆ ಭಾಳ ಸುಲಲಿತವಾಗಿ ಈ ಪದ್ಧತಿಯಲ್ಲಿ ನಾವು ಪಡ್ಕೋಬೋದು. ಇದು ಒಂದು. ಇನ್ನು ಈ ರೀತಿ ಮೊಳಕೆ ನಾವು ಪಡೆದ ನಂತರ ನಾವು ಶೇಕಡ 10 ರಿಂದ 12 ತಿಂಗಳ ಇರುವಂಥ ಆರೋಗ್ಯವಾಗಿರುವಂಥ ಗಿಡಗಳನ್ನು ನಾವು ಮಾತ್ರ ನಾಟಿಗೆ ಉಪಯೋಗಿಸಬೇಕು. ನಾವು ಬಹಳಷ್ಟು ರೈತರ ತಾಕುಗಳಿಗೆ ಹೋದಾಗ ನೋಡ್ತಾ ಇರ್ತೀವಿ ಏನಾಗಿರುತ್ತೆ, 3 ರಿಂದ 4 ತಿಂಗಳಾಗಿರುವಂಥ ಗಿಡಗಳನ್ನೇ ನಾವು ನೇರವಾಗಿ

ಅಪ್ಪಂಗಳದಲ್ಲಿರುವಂತಹ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ಕೃಷಿ ಕೀಟ ವಿಜ್ಞಾನ ವಿಜ್ಞಾನಿಗಳಾದಂಥ ಡಾಕ್ಟರ್ ಎಂ ಬಾಲಾಜಿ ರಾಜ್ಕುಮಾರ್ ಅವರು. ನಮಸ್ಕಾರ ಡಾಕ್ಟರ್ ಬಾಲಾಜಿ ರಾಜ್ಕುಮಾರ್. ನಮಸ್ಕಾರ. ಈ ಶುಂಠಿ ಮತ್ತು ಅರಿಶಿನ ಕೂಡ ಮುಖ್ಯವಾದ ನಮ್ಮ ಸಾಂಬಾರ ಬೆಳೆಗಳು. ಶುಂಠಿ ಮತ್ತು ಅರಿಶಿನದಲ್ಲಿ ಕಂಡುಬರುವಂಥ ಮುಖ್ಯವಾದ ಕೀಟಪೀಡುಗಳು ಯಾವ್ಯಾವು ಅಂತೀರಿ? ಶುಂಠಿ ಅರಿಶಿನಲ್ಲಿ ಅದೇ ಸೇಮ್ ಟೂಟ್ ಬೋರ್ ಅಂತ ಹೇಳಿದೀವಲ್ಲ, ಕಾಂಟಕುರುಕ, ಅದೇ ಸೇಮ್ ಟೈಪ್ ಬರುತ್ತದೆ ಇದರಲ್ಲಿ ಕೂಡ. ಮತ್ತೆ ವೈಟ್ ಗ್ರಬ್, ಇದರಲ್ಲಿ ಬರೋದು ಬೇರುಳ. ಈ ಬೇರುಳ ಒಂದು ಕಾಮನ್ ಪಾಲಿಫೇಗಸ್ ಫಸ್ಟ್ ಎಲ್ಲ ಟೈಪ್ ಆಫ್ ಗ್ರೌಂಡ್ ನಟ್ ಅಲ್ಲಿ ಬರೋದು, ಮತ್ತೆ ಎಲ್ಲ ಕಡೆ ಬರೋದೇ ಅದೇ ಸೇಮ್ ಟೈಪ್ ಕಬ್ಬಿನಲ್ಲಿ ಬರುತ್ತೆ ಬರುತ್ತದೆ ಆತರ. ಇದಕ್ಕೆ ಮೇನ್ ಒಂದು ಬೇರೆ ಇರಬೇಕು ಅಷ್ಟೇ, ಏನ್ ಗಿಡ ಇರಲಿ ಅದು ಬೇರೆ ಮಾತ್ರ ಬೇಕಾಗುತ್ತೆ, ಅದು ತಿನ್ಬಿಡ್ತದೆ. ಇದು ತುಂಬಾ ಪಾಲಿಫೇಗಸ್ ಬೆಸ್ಟ್, ಮತ್ತೆ ಭಯಂಕರ ತೊಂದರೆ ಮಾಡೋದು ಅದು. ಈಗ ತಾವು ತಿಳಿಸಿದ್ದು ಕಾಂಡಕೊರಕ ಅಂತ ಅಂದು, ಇದು ಯಾವ ಕಾಲದಲ್ಲಿ ಈ ಶುಂಠಿ ಮತ್ತು ಅರಿಶಿನದಲ್ಲಿ ಕಂಡುಬರುತ್ತೆ ಅಂತೀರಿ? ಇದು ಶುಂಠಿಯೇ ಇರಲಿ ಟರ್ಮರಿಕ್ ಆಗಿರಲಿ, ಇದು ಒಂದು ಪ್ಲಾಂಟಿಂಗ್ ಮಾಡಿದ ಮೇಲೆ ನಮಗೊಂದು 50 ದಿನ 40 ದಿನ 50 ದಿನ ನಾವು ನೋಡ್ತಾ ಇರಬೇಕು. ಆ ತಾಯಿ ಹುಳ ಬಂದು ಆ ಟೈಮಲ್ಲಿ ಮುಟ್ಟೆ ಇಟ್ಟು ಒಂದು ಚಿಕ್ಕ ಹುಳ ಬರುತ್ತದೆ, ಅದು ಎಲೆಗಳಿ ಫಸ್ಟ್ ತಿಂತದೆ, ಮತ್ತೆ ಅದು ಒಂದು ಸ್ಟೆಮ್ ಒಳಗೆ ಹೋಗುತ್ತೆ. ಸೊ ಅದು ಒಂದು 45 ಡೇಸ್ 50 ಡೇಸ್ ಟೈಮಲ್ಲಿ ಸ್ಟಾರ್ಟ್ ಆಗೋದು ಪ್ರಾಬ್ಲಮ್. ಇದಕ್ಕೆ 2 ಸೀಸನ್ ಇದೆ ಸೇಮ್, ಅದು ಏಪ್ರಿಲ್ ಮೇ ಜೂನ್. ಏಪ್ರಿಲ್ ಮೇ ಒಂದು ಸೀಸನ್ ಬರ್ತದೆ, ಇನ್ನೊಂದು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಕೂಡ ಬರ್ತದೆ. ಇದು ಮಳೆ ಮುಂಚೆ ಬರುತ್ತದೆ, ಮಳೆ ಆದ್ಮೇಲೆ ಬರುತ್ತದೆ. ಅಂದ್ರೆ ಹೇಗೆ ಕಂಡುಹಿಡಿಬಹುದು ಅಂತೀರಿ ಇದು ಬಂದಿದೆ ಅಂತ? ಕಾಂಡಕೊರಕ ಇದು ಅದೇ ಸೇಮ್ ಹುಳ ಸ್ಟೆಮ್ ಒಳಗೆ ಇರ್ತದಲ್ವಾ, ಅದೆಲ್ಲ ತಿನ್ಬಿಟ್ಟು ಆ ಎಕ್ಸ್ಕ್ರೀಟ್ ಫುಲ್ ಎಲ್ಲ ಹೊರಗಡೆ ಕಲಿಸ್ತದೆ. ಸೇಮ್ ನಾವು ಎಳಕೆಯಲ್ಲಿ ನೋಡಿದೀವಲ್ಲ ಅದೇ ತರನೇ, ಬಟ್ ಇದು ಬೇರೆ ಸ್ಪೀಸೀಸ್, ಬಟ್ ಅದೇ ತರನೇ ಹೊರಗಡೆ ಕಲಿಸ್ತದೆ. ಸೊ ಅದು ಒಂದು ಯೆಲ್ಲೋ ಕಲರ್ ಆಗಿ ಫ್ರೆಶ್ ಆಗಿ ಇರ್ತದೆ. ಸೊ ನಾವು ಅದು ಕಟ್ ಮಾಡಿ ನೋಡಿದೀವಿ ಅಂದ್ರೆ ನಮಗೆ ಹುಳ ಸಿಕ್ಕುತ್ತೆ, ಒಳಗಡೆ ಹುಳ ಸಿಕ್ಕುತ್ತೆ. ಏನು ನಿರ್ವಹಣಾ ಕ್ರಮ ಅನುಸರಿಸಬಹುದು ಅಂತೀರಿ? ಇದಕ್ಕೆ ನಾವು ಕೊರಾಜನ್ ಅಂತ ಒಂದು ಕ್ಲೋರಾಂಟ್ರಿನಾಲಿಪ್ರೋಲ್ ಅಂತ ಒಂದು ಕೆಮಿಕಲ್ ಇದೆ, ಕ್ಲೋರಾಂಟ್ರಿನಿಪ್ರೋಲ್, ಅದು ಒಂದು 0.3 ml 1 ಲೀಟರ್ಗೆ ಹಾಕಿ ಸ್ಪ್ರೇ ಮಾಡಿ ಇದು ಮಾಡಬಹುದು. ಇದು ಒಂದು 3-4 ಸ್ಪ್ರೇ ಕೂಡ ಕೆಲವರು ಮಾಡ್ತಾ ಇರ್ತಾರೆ, ಕೆಲ ಜಾಗದಲ್ಲಿ 2 ಸ್ಪ್ರೇ ಕೂಡ ಸಾಕಾಗುತ್ತೆ. ಇದು ಒಂದು ಆಲ್ ಡಿಪೆಂಡ್ ಆನ್ ಎಷ್ಟು ಪ್ರಾಬ್ಲಮ್ ಇದೆ. ಇದು ಮಾಡಿ 2 ಸ್ಪ್ರೇಲಿಂದ 4 ಸ್ಪ್ರೇ ವರೆಗೆ ಕೂಡ ಕೊಡಬಹುದು. ಇದು ಒಂದು ರೊಟೇಟ್ ಮಾಡಬಹುದು, ಬೇರೆ ಕ್ಲೋರಾಂಟ್ರಿನಾಲಿಪ್ರೋಲ್ ಮಾತ್ರ ಅಲ್ಲ, ಇದ್ರ ಜೊತೆ ಒಂದು 15 ದಿನ 20 ದಿನ ಬಿಟ್ಟು ಸ್ಪಿನೋಸೈಡ್ ಕೂಡ ಸ್ಪ್ರೇ ಮಾಡಬಹುದು. ಸ್ಪಿನೋಸೈಡ್ ಅಂದ್ರೆ ಅದು ಒಂದೊಂದು ಕೆಮಿಕಲ್, ಅದು ಒಂದು 45% AC ಅಂತ ಸಿಕ್ಕುತ್ತೆ. ಅದು 0.3 ml 1 ಲೀಟರ್ಗೆ ಹಾಕಿ ಕೂಡ ಸ್ಪ್ರೇ ಮಾಡಬಹುದು. ಕೆಲವರು ಅದು ಸಿಕ್ಕಲ್ಲ ಅಂತ ಹೇಳ್ತಾರೆ. ಫಿಪ್ರೋನಿಲ್ ಅಂತ ಒಂದೊಂದು ಕೆಮಿಕಲ್ ಇದೆ, ಅದು ಕೂಡ ನಾವು ಒಂದು 1 ml ಪ್ರತಿ ಲೀಟರ್ ವಾಟರ್ಗೆ ಮಿಕ್ಸ್ ಮಾಡಿ ಅದು ಸ್ಪ್ರೇ ಮಾಡಬೇಕು. ಇದು 3 ಕೆಮಿಕಲ್ಸ್ ನಾವು ರೊಟೇಷನ್ ಬೇಸಿಸ್ ಅಲ್ಲಿ ಒಂದಾದ್ಮೇಲೆ ಒಂದು ಡಿಪೆಂಡ್ ಆನ್ ಇನ್ಫೆಸ್ಟೇಷನ್. ನಾವು ಜಾಸ್ತಿ ಪ್ರಾಬ್ಲಮ್ ಇದೆ ಅಂದ್ರೆ ನಾವು ಕ್ಲೋರಾಂಟ್ರಿನಾಲಿಪ್ರೋಲ್ ಯೂಸ್ ಮಾಡಬಹುದು. ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆಗಿದೆ, ಇಲ್ಲ ಅಂದ್ರೆ ಕಂಟಿನ್ಯೂಸ್ ಆಗಿ ಒಂದೇ ಕೆಮಿಕಲ್ ಯೂಸ್ ಮಾಡಬಾರದು. ಅಂದ್ರೆ ಕಾಂಡಕ್ಕೆ ಸಿಂಪರಣೆ ಮಾಡಬೇಕು. ಹೌದು, ಮತ್ತೆ ಒಂದೇ ಸೇಮ್ ಕೆಮಿಕಲ್ ರಿಪೀಟೆಡ್ ಸ್ಪ್ರೇ ಮಾಡಬಾರದು. ಒಂದು 20 ದಿನ ಬಿಟ್ಟು ಅದೇ ಕೆಮಿಕಲ್ ಸ್ಪ್ರೇ ಮಾಡಿದೀವಿ ಅಂದ್ರೆ ಮತ್ತೆ ರೆಸಿಸ್ಟೆನ್ಸ್ ಪ್ರಾಬ್ಲಮ್ ಎಲ್ಲ ಶುರು ಆಗುತ್ತೆ. ಅದರಿಂದ ಬದಲಾಯಿಸಬೇಕು, ಸ್ಪೈನೋಸೈಡ್ ಮಾಡ್ಕೋಬಹುದು, ಅದೇ ರೋಟೇಟ್ ಮಾಡಬೇಕಾಗುತ್ತೆ ಬೇರೆ ಬೇರೆ. ಇನ್ನೊಂದು ತಾವು ತಿಳಿಸಿದ್ದು ಬೇರುಹುಳು ಅಂತ, ಇದು ಯಾವ ಕಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ? ಇದು ಬೇರುಳ, ಇದು ವೈಟ್ ಗ್ರಬ್, ಇದಕ್ಕೆ ಇನ್ನೊಂದು ಹೆಸರು ಇದೆ, ಅದು ಜೂನ್ ಬೀಟಲ್ ಅಂತ ಹೇಳ್ತೀವಿ. ಮತ್ತೆ ಮೇ ಜೂನ್ ಅಲ್ಲಿ ನಮಗೆ ಮಳೆ ಬರೋ ಟೈಮಲ್ಲಿ ನಮ್ಮ ಮನೆಯಲ್ಲಿ ನಾವು ಟ್ಯೂಬ್ಲೈಟ್ ಎಲ್ಲ ಇಡ್ತೀವಿ, ಅದಕ್ಕೆ ಒಂದು ಆ ತಾಯಿ ಹುಳ ಅಲ್ಲೊಂದು ಅದು ಅಡಲ್ಟ್ ಅಟ್ರಾಕ್ಟ್ ಆಗುತ್ತೆ. ಸೊ ಅದು ಜೂನ್ ಬೀಟಲ್, ಅದು ಹೆಸರಲ್ಲಿ ಇದೆ ಯಾವಾಗ ಬರ್ತದೆ ಅಂತ. ದುಂಬಿ ಜಾತಿಗೆ ಸೇರಿದಂತ ಕೀಟ ಇದು. ಸೊ ಇದು ಒಂದು ಡ್ಯಾಮೇಜ್ ಮಾಡೋದು ರೂಟ್, ಮತ್ತೆ ಅದು ಎಲೆಗಳೆಲ್ಲ ಹಳದಿ ಆಗ್ಬಿಡ್ತದೆ, ಒಂಥರ ಸುರುಗು ಆಗುತ್ತೆ, ಪ್ಲಾಂಟ್ ಎಲ್ಲ ಫುಲ್ ವಿಲ್ಟ್ ಆತರ ಕಾಣ್ತದೆ. ಆವಾಗ ಡೌಟ್ ಬಂದಾಗ ರೂಟ್ ತೆಗೆದ್ಬಿಟ್ಟು ನೋಡ್ಬೇಕು, ಅಲ್ಲಿ ರೂಟ್ ಎಲ್ಲ ಇರಲ್ಲ, ಮೋಸ್ಟ್ಲಿ ರೂಟ್ ಎಲ್ಲ ತಿನ್ಬಿಡ್ತದೆ ಅಲ್ವಾ, ಸೊ ನಿಮ್ಗೆ ರೂಟೇ ಕಾಣಲ್ಲ ಅದ್ಲೆ. ಸೊ ಆತರ ಇದೆ ಅಂದ್ರೆ ಇದು ಏನ್ ಮಾಡ್ತದೆ, ತಿನ್ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತದೆ, ನಮ್ಗೆ ಅಲ್ಲಿ ಹುಳ ಇರಲ್ಲ. ಬಟ್ ಇದು ತೆಗೆದ್ಬಿಟ್ಟು ನೋಡುವಾಗ ರೂಟ್ ಇರಲ್ಲ. ಮತ್ತೆ ಗಡ್ಡೆ ಬಂದಿದೆ ಅಂದ್ರೆ ಗಡ್ಡೆಯಲ್ಲಿ ಹೋಲ್ಸ್ ಇರ್ತದೆ, ಫುಲ್ ದೊಡ್ಡ ದೊಡ್ಡ ಹೋಲ್ಸ್, ಒಂದು ಫಿಂಗರ್ ಸೈಜ್ ಗೆ ಒಂದು ದೊಡ್ಡ ದೊಡ್ಡ ಹೋಲ್ಸ್ ಇರ್ತದೆ. ಕೆಲವು ಟೈಮಲ್ಲಿ ಹುಳ ಕೂಡ ಸಿಕ್ಕುತ್ತೆ ಒಳಗಡೆ. ಅಷ್ಟೆಲ್ಲ ಲಕ್ಷಣಗಳನ್ನ ನಾವು ಕಾಣಬಹುದು. ಬಟ್ ಇದಕ್ಕೆ ಅದೇ ಮಣ್ಣಲ್ಲಿ ಡ್ರೆಂಚಿಂಗ್ ಮಾಡಬೇಕು, ಕ್ಲೋರೋಪೈರಿಫಾಸ್ 1-2 ml 1 ಲೀಟರ್ ಹಾಕಿ ಕೆಮಿಕಲ್ ಮಾಡಬಹುದು. ಯಾವೆಲ್ಲ ನಾವು ಕೆಮಿಕಲ್ಸ್ ಹೇಳ್ತೀವಿ ಅದೆಲ್ಲ ಒಂದು ಇನ್ಫೆಸ್ಟೇಷನ್ ಜಾಸ್ತಿ ಇರುವಾಗ ಮಾತ್ರ ಕೆಮಿಕಲ್, ಇದು ಒಂದು ಲಾಸ್ಟ್ ಆಪ್ಷನ್. ಕೆಮಿಕಲ್ ಯೂಸ್ ಮಾಡೋದು ಒಂದು ಲಾಸ್ಟ್ ಆಪ್ಷನ್ ಆಗಿ ಇಡಬೇಕು. ಬೇರು ಹುಳುಗಳನ್ನು ನಿಯಂತ್ರಣ ಮಾಡೋದು ಬಹಳ ಕಷ್ಟ, ಯಾಕಂದ್ರೆ ಮಣ್ಣಲ್ಲೇ ಇರೋದ್ರಿಂದ. ಮಣ್ಣಲ್ಲೇ ಇರೋದು, ನಾವು ಎಷ್ಟು ರಾಸಾಯನಿಕವನ್ನು ಬಳಸಿದ್ರು ಕಷ್ಟ. ಅದು ಓಡಾಡೋದು ಎಲ್ಲ ಮಣ್ಣು ಒಳಗೇನೆ, ಹೊರಗಡೆ ಬರೋದೇ ಇಲ್ಲ, ಮಣ್ಣು ಒಳಗೇನೆ ಓಡಾಡುತ್ತದೆ. ಅದು ಪ್ರಾರಂಭದಲ್ಲಿ ಸಾವಯವ ಪದಾರ್ಥ ತಿಂದು ಬದುಕಿ ಆಮೇಲೆ ಬೇರೆಗೆ ತೊಂದರೆ ಕೊಡುತ್ತೆ. ಬೆಳೆದ ಮೇಲೆ ಬೇರೆ ಬೇರೆ ಹಂತಗಳು ಚಿಕ್ಕದಾಗಿರುವಾಗ ಅದು ತಿನ್ನೋದು ಮಣ್ಣು ಅಂತ ಹೇಳ್ತಾರೆ, ಗೊಬ್ಬರ ಆರ್ಗಾನಿಕ್ ಮ್ಯಾಟ್ರ್ ಅದನ್ನೆಲ್ಲ ತಿಂತದೆ. ಮತ್ತೆ ಒಂದು ಥರ್ಡ್ ಇನ್ಸ್ಟಾರ್ ಬರುವಾಗ ಸ್ವಲ್ಪ ದೊಡ್ಡದಾದ್ಮೇಲೆ ಬೇರೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತದೆ. ಇದು ಸಾಕಷ್ಟು ಬೆಳೆಗಳನ್ನು ಹಾನಿ ಮಾಡೋದ್ರಿಂದ ನಿರ್ವಹಣೆ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಆದರೆ ನಾವು ಪ್ರಯತ್ನ ಪಡಬೇಕು. ಅಂದರೆ ಈ ಮೊದಲ ಮಳೆ ಬರುತ್ತಲ್ಲ, ಆ ದಿನದ ರಾತ್ರಿ ನಾವು ಪ್ರಕಾಶಮಾನವಾದ ದೀಪಗಳನ್ನಿಟ್ಟು ಏನು ತಾವು ಪ್ರೌಢ ಕೀಟಗಳು ಅಂತ ಹೇಳಿರಿ, ಅವನ್ನ ಆಕರ್ಷಿಸಿ ಕೊಲ್ಲೋದು ಒಳ್ಳೆ ಮಾರ್ಗ. ಅದು ಆಕ್ಚುಲಿ ಅದು ಲೈಟ್ ಟ್ರಾಪ್ ಅಂತ ಹೇಳ್ತೀವಿ. ಯೂಶಲ್ ಆಗಿ ಏನಂದ್ರೆ ಕೀಟಗಳಿಗೆ ಎಲ್ಲ ಒಂದು ಹ್ಯಾಬಿಟ್ ಇರ್ತದೆ, ಒಂದು ಫೋಟೋಟ್ರೋಪಿಸಮ್ ಅಂತ ಹೇಳ್ತೀವಿ. ಅದು ಲೈಟ್ ಎಲ್ಲಿದೆ ಅದು ಅಟ್ರಾಕ್ಟ್ ಆಗುತ್ತೆ, ಅದು ಎಲ್ಲ ಕೀಟಗಳು ಅಟ್ರಾಕ್ಟ್ ಆಗಲ್ಲ. ಕೆಲವು ಕೀಟಗಳು ನಾನು ಹೇಳಿದ್ನಲ್ಲ ಜೂನ್ ಬೀಟಲು, ಅದು ಬಿಟ್ಟು ಇಂದ ಪತಂಗ ಅಂತ ಹೇಳ್ತೀವಿ, ಅದು ಒಂದು ತಿತ್ಲಿ ಟೈಪ್ ಒಂದು ಇದೆ. ಸೊ ಅದು ಕೂಡ ಲೈಟ್ಗೆ ಅಟ್ರಾಕ್ಟ್ ಆಗುತ್ತೆ. ಅದು ಫೀಲ್ಡ್ ಅಲ್ಲಿ ಈಗ ಆನ್ಲೈನ್ ಅಲ್ಲೆಲ್ಲ ಲೈಟ್ ಟ್ರಾಪ್ಸ್ ಎಲ್ಲ ಸಿಗ್ತಾ ಇರ್ತದೆ. ಸೊ ಅದು ಒಂದು ಮಾನಿಟರ್ ಮಾಡೋದಕ್ಕೆ ಕೀಟ ಒಂದು ನಮ್ಮ ತೋಟದಲ್ಲಿ ಇದೆಯಾ ಇಲ್ಲವಾ ಅಂದ್ರೆ ನೋಡಕ್ಕೆ ಒಂದು ಮಾನಿಟರಿಂಗ್ ಯೂಸ್ ಮಾಡಬಹುದು. ಒಂದು ಫುಲ್ ಕಂಟ್ರೋಲ್ಗೆ ಅಂದ್ರೆ ಅದು ಫುಲ್ ಯೂಸ್ ಆಗಲ್ಲ, ಬಟ್ ಮಾನಿಟರಿಂಗ್ ಪರ್ಪಸ್ಗೆ ಯೂಸ್ ಮಾಡಬಹುದು. ಅಂದ್ರೆ ಆ ಪ್ರೌಢ ದುಂಬಿಗಳು ಹೊರಗಡೆ ಬಂದಾಗ ಅದಿನ ರಾತ್ರಿ ಅವು ಗಂಡು ಹೆಣ್ಣು ಸೇರುತ್ತವೆ, ಸೇರಿ ಮತ್ತೆ ಮೊಟ್ಟೆ ಇಡೋದು. ಅದು ಮೇಲ್ ಫೀಮೇಲ್ ಇರ್ತದೆ, ಅದು ಮೀಟಿಂಗ್ ಕೂಡ ಆಗದ. ಮತ್ತೆ ನಮ್ಗೆ ಗೊತ್ತಾಗುತ್ತೆ ಈ ಟೈಮ್ ಅಲ್ಲಿ ತಾಯಿ ಹುಳ ಬಂದ್ಬಿಟ್ಟಿದ್ದು, ಮತ್ತೆ ಇದ್ರಿಂದ ಮೊಟ್ಟೆ ಇಡೋದಕ್ಕೆ ಒಂದು 9 ದಿನ 10 ದಿನ ಆಗುತ್ತೆ. ಆ ಮೊಟ್ಟೆ ಆದ್ಮೇಲೆ ಹುಳ ಎಲ್ಲ ಬರೋದಕ್ಕೆ ಅದಕ್ಕೆ ಒಂದು 10-15 ದಿನ ಆಗುತ್ತೆ. ಸೊ ನಾವು ಆ ಟೈಮ್ ಇಟ್ಕೊಂಡು ಫಸ್ಟ್ ತಾಯಿ ಹುಳ ಬಂದ್ಬಿಟ್ಟಿದೆ ಅಂದ್ರೆ ನಾವು ಅಲರ್ಟ್ ಆಗಿರ್ಬೇಕು. ಸೊ ಆದ್ಮೇಲೆ ನಾವು ತೋಟ ನೋಡ್ತಾ ಇರ್ಬೇಕು, ತೋಟ ನೋಡಬೇಕು. ಕೆಲವು ಕಾಡು ಮರಗಳ ಎಲೆಗಳನ್ನ ತಿಂದು ಅಲ್ಲೇ ಸಂಯೋಗ ಅಂತವೆ ಗಂಡು ಹೆಣ್ಣು, ಆಮೇಲೆ ಹೆಣ್ಣು ಮೊಟ್ಟೆ ಇಡುತ್ತೆ. ಅಂದ್ರೆ ಆ ಸಂದರ್ಭದಲ್ಲಿ ನಾವು ಆಕರ್ಷಿಸಿ ಪ್ರೌಢ ಕೀಟಗಳನ್ನ ಕೊಂದ್ರೆ ಹಾವಳಿ ಬಹಳ ಕಡಿಮೆ ಆಗುತ್ತೆ. ಆದ್ರೆ ಇದು ಎಲ್ಲಾ ರೈತರು ಕೂಡ ಸಾಮೂಹಿಕವಾಗಿ ಮಾಡಬೇಕು. ಒಬ್ರು ಇಬ್ರು ರೈತರು ಮಾಡಿದ್ರೆ ಕಷ್ಟ ನಿರ್ವಹಣೆ, ಆದ್ರೂ ಪ್ರಯತ್ನ ಪಡ್ಬೋದು ಈ ಒಂದು ವಿಧಾನದಲ್ಲೂ ಕೂಡ. ಅದು ಸಪೋಸ್ ಇಂದು ಶುಂಠಿ ಅರಿಸಿನ ಕೇಸಲ್ಲಿ ಆ ತರ ಆಗುತ್ತೆ. ಸಪೋಸ್ ಎಲ್ಲರೂ ಒಂದೇ ಜಾಗದಲ್ಲಿ ಬೆಳೀತಾರೆ, ಒಂದು 5 ಎಕರೆ 10 ಎಕರೆ ಎಲ್ಲ ಒಟ್ಟಿಗೆ ಇರ್ತದೆ. ಒಬ್ರು ಇನ್ಸೆಕ್ಟ್ ಸ್ಪ್ರೇ ಮಾಡ್ತಾರೆ, ಕೆಲವರು ಮಾಡಲ್ಲ. ಮತ್ತೆ ಏನಾಗುತ್ತೆ ಇಲ್ಲಿಂದ ಎಲ್ಲ ಅಲ್ಲಿ ಶಿಫ್ಟ್ ಆಗೋದಕ್ಕೆ ಚಾನ್ಸಸ್ ಇದೆ. ಅದು ಎಲ್ಲರೂ ಒಟ್ಟಿಗೆ ಕಂಟ್ರೋಲ್ ಮೆಷರ್ಸ್ ಇದು ಮಾಡಬೇಕು, ಸಾಮೂಹಿಕವಾಗಿ ಮಾಡಬೇಕು. ಹೌದು, ಅದು ಮುಖ್ಯವಾದ ಮುಖ್ಯವಾಗಿ. ಆತ್ಮೀಯ ರೈತ ಬಾಂಧವರೇ, ತಮಗೆ ಸಾಂಬಾರ ಬೆಳೆಗಳಿಗೆ ಬರುವಂಥ ವಿವಿಧ ಕೀಟಪೀಡೆಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಂ ಬಾಲಾಜಿ ರಾಜಕುಮಾರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 900-544-7554. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 900-544-7554. ತುಂಬ ಸಂತೋಷ ಡಾಕ್ಟರ್ ಬಾಲಾಜಿ ರಾಜ್ಕುಮಾರ್ ಅವರೇ. ತಾವಿರುವರೆಗೂ ಶುಂಠಿ ಮತ್ತು ಅರಿಶಿನ ಬೆಳೆಗಳಿಗೆ ಬರುವಂಥ ಮುಖ್ಯವಾದ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ರೈತ ಬಾಂಧವರೇ, ಇಲ್ಲಿಗೆ ಇವತ್ತಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ಕೀಟಪೀಡೆಗಳು ಮತ್ತು ನಿಯಂತ್ರಣ ಕುರಿತು ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗಡೆ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತೀರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ. ಅಧ್ಯಾಪಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಯಾವುದೇ ಶಿಕ್ಷಣ ಕ್ರಮದ ಮುಖ್ಯ ಉದ್ದೇಶವಾಗಬೇಕು. ಪ್ರಶ್ನಿಸದೆ ಪರಿಶೀಲಿಸದೆ ಯಾವುದನ್ನೂ ಒಪ್ಪಿಕೊಳ್ಳಬಾರದು. ಧಾರ್ಮಿಕ ಗ್ರಂಥಗಳು ವೈಜ್ಞಾನಿಕ ಆಲೋಚನೆಗಳಿಗೆ ತೃಪ್ತಿಯನ್ನುಂಟು ಮಾಡಬೇಕು. ಹೀಗೆಂದವರು ಲೇಖಕ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 25,000-25,600 ರೂಪಾಯಿ, ಅರಬಿಕಾ ಚೆರಿ 14,700-16,400 ರೂಪಾಯಿ, ರೋಬಸ್ಟ ಪಾರ್ಚ್ಮೆಂಟ್ 20,500-21,000 ರೂಪಾಯಿ, ರೋಬಸ್ಟ ಚೆರಿ 11,500-12,500 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ವಿರಾಜಪೇಟೆಯ ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಫರ್ನಿಚರ್ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕೃಷಿಕ ಬಾಂಧವರೇ, ನಿಮ್ಮ ಕೃಷಿ ಭೂಮಿಯ ಮಣ್ಣಿನ ರಸಸಾರವನ್ನು ವೃದ್ಧಿಸುವುದರೊಂದಿಗೆ ಆರೋಗ್ಯಕರ ಸಸ್ಯದೊಂದಿಗೆ ಅಧಿಕ ಇಳುವರಿ ಪಡೆಯಲು ಇದೀಗ ಲಭ್ಯವಿದೆ MG ಮಿರಾಕಲ್ ಗ್ರೋ. ಸಸಿಗಳ ಬೆಳವಣಿಗೆಗೆ ಅಗತ್ಯವಿರುವ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮಿಶ್ರಣದ ಗ್ರಾಮಿನೇಟೆಡ್ ಡೊಲೊಮೇಟ್ ಹಾಗೂ ಹರಳಾಗಿಸಿದ ಸುಣ್ಣ, ಈ ಎರಡೂ ರೂಪಗಳಲ್ಲಿಯೂ ಲಭ್ಯ. ರಸಗೊಬ್ಬರಗಳೊಂದಿಗೆ ಬೆರೆಸಿ ಕಾರ್ಮಿಕರ ವೆಚ್ಚವನ್ನು ಉಳಿಸಬಹುದಾದ ಮತ್ತು 100% ನೈಸರ್ಗಿಕ ಉತ್ಪನ್ನ MG ಮಿರಾಕಲ್ ಗ್ರೋ ಮಡಿಕೇರಿಯ ಕಾರ್ಡಮಮ್ ಸೊಸೈಟಿಯಲ್ಲೂ ಲಭ್ಯವಿದೆ. ಮಾಹಿತಿ ಹಾಗೂ ಪೂರೈಕೆಗಾಗಿ ಸಂಪರ್ಕಿಸಿ 8861490147. ರೀ, ಇದು ನಿಜಾನಾ? ನಾವ್ ಎಷ್ಟೇ ಗ್ರಾಮ್ ಚಿನ್ನಾಭರಣ ತಗೊಂಡ್ರು ಅಷ್ಟೇ ಗ್ರಾಮ್ ಬೆಳ್ಳಿ ಫ್ರೀಯಾಗಿ ಕೊಡ್ತಾ ಇದಾರಂತೆ. ಹೌದು, ನಿಜಾನೇ. ಕುಶಾಲನಗರದ ವಿಲ್ಕೋ ಗೋಲ್ಡ್ ಅಲ್ಲಿ ಫೆಸ್ಟಿವಲ್ ಪ್ರಯುಕ್ತ ನಾವು ಎಷ್ಟೇ ತೂಕದ ಚಿನ್ನಾಭರಣ ತಗೊಂಡ್ರು ಅಷ್ಟೇ ತೂಕದ ಬೆಳ್ಳಿ ಫ್ರೀಯಾಗಿ ಕೊಡ್ತಾರೆ. ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಆರೋಗ್ಯಕರ ಜೀವನ ನಡೆಸಲು ಸ್ವಚ್ಛ ಪರಿಸರ, ಶುದ್ಧ ನೀರು, ಶುದ್ಧ ಗಾಳಿ, ಶುದ್ಧ ಆಹಾರ ಅತ್ಯಗತ್ಯ. ನೈರ್ಮಲ್ಯ ಎನ್ನುವುದು ಒಂದು ನಿರಂತರ ಪ್ರಕ್ರಿಯೆ. ಎಳೆಯ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು ಮತ್ತು ಎಲ್ಲ ಸಾರ್ವಜನಿಕರು ನೈರ್ಮಲ್ಯ, ತ್ಯಾಜ್ಯ ನಿರ್ವಹಣೆ ಮತ್ತು ಜಲ ಸಂರಕ್ಷಣೆಯ ಬಗ್ಗೆ ಅರಿವು ಬೆಳೆಸಿಕೊಂಡು ಕಾರ್ಯಪ್ರವೃತ್ತರಾಗಬೇಕು. ಸ್ವಚ್ಛ, ಸುಂದರ, ಸಮೃದ್ಧ ನಾಡಿನ ನಿರ್ಮಾಣ ಪ್ರತಿ ಪ್ರಜೆಯ ಹೊಣೆ. ಮಹಾಭಾರತ ಹೀಗೆಂದಿದೆ: ಊರಲ್ಲೊಂದು ಕೆರೆ ಇದ್ದರೆ ಅದು 10 ಬಾವಿಗಳಿಗೆ ಸಮಾನ, ಒಂದು ಸರೋವರವಿದ್ದರೆ ಅದು 10 ಕೆರೆಗಳಿಗೆ ಸಮಾನ, ಓರ್ವ ಮಗ ಅಥವಾ ಮಗಳು 10 ಸರೋವರಗಳಿಗೆ ಸಮಾನ, ಊರಲ್ಲೊಂದು ಮರವಿದ್ದರೆ ಅದು 10 ಮಕ್ಕಳಿಗೆ ಸಮಾನ. ಗಿಡಮರಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಗಿಡ ಮರ ಬೆಳೆಸಿ ಜೀವ ಸಂಕುಲ ಉಳಿಸಿ. ಕೇಳುಗರೆ ಗಮನಿಸಿ, ನಾಳೆ ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯನ್ನ ಬಾಧಿಸುವ ಕೀಟ ಪೀಡೆಗಳು ಮತ್ತು ನಿಯಂತ್ರಣ ಕುರಿತು ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗಡೆ ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ, ಸುದ್ದಿ ಜಂಪಿ, ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು, ಮಾಲೀಕರು ಸಂಜಯ್ ಪಡ್ಪು, ಮೊಬೈಲ್ 8277-1312143. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಪ್ರವಾಸೋದ್ಯಮ ಇಲಾಖೆನ ಉಪನಿರ್ದೇಶಕರಾದ ಅನಿತಾ ಭಾಸ್ಕರ್ನವು 2023 ಸಾಲಿನ ರಾಜ್ಯ ಸರ್ಕಾರದ ಸರ್ವೋತ್ತಮ ಸೇವಾ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದರು. ಕೇಂದ್ರ ಪುರಸ್ಕೃತ ಯೋಜನೆಗೆ ಕರ್ನಾಟಕಕ್ಕೆ ಸಿಕ್ಕುವಂಗೆ ಮಾಡಿಕೆ ಶ್ರಮ ಪಟ್ಟಿದ್ದು ಕರ್ನಾಟಕ ಕರಾವಳಿ ಜಿಲ್ಲೆಗಳ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಕೋಸ್ಟಲ್ ಮಾಸ್ಟರ್ ಪ್ಲಾನ್ ಅನುಮೋದನೆ ಮಾಡಿಸಿಕೆ, ಸೇಂಟ್ ಮೇರಿ ದ್ವೀಪ, ಮಲ್ಪೆ ಬೀಚ್, ಸೀವಾಕ್, ಉಡುಪಿ ಜಿಲ್ಲೆನ ಪ್ರವಾಸೋದ್ಯಮ ಸೇರಿದಂಗೆ ಬೇರೆ ಬೇರೆ ರೀತಿನ ಅತ್ಯುತ್ತಮ ಸೇವೆಗೆ 2019 ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪಡ್ಕೊಂಡಿದ್ದ ಇವು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಮಾಡಿದ ಅತ್ಯುತ್ತಮ ಸೇವೆಗಾಗಿ ಈ ಸಲನ ರಾಜ್ಯ ಸರ್ಕಾರ ಕೊಡುವ ಸರ್ಕಾರಿ ನೌಕರರಿಗೆ ಕೊಡುವ ರಾಜ್ಯ ಮಟ್ಟದ ಪ್ರಶಸ್ತಿನ ಪಡ್ಕೊಂಡಳು. ಕೊಡಗು ಜಿಲ್ಲೆಯಲ್ಲಿ ಈಗ ಆಗಾಗ ಮಳೆ ಬರ್ತಾ ಇರುವುದರಿಂದ ಮನೆಗಳ ಸುತ್ತಮುತ್ತ ಎಲ್ಲಿ ಸಹ ನೀರು ನಿಲ್ಲದಂಗೆ ನೋಡಿಕೊಳ್ಳಕು ಈ ಬಗೆಯಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಕು ಅಂತ ಸಂಬಂಧಪಟ್ಟ ಇಲಾಖೆನ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗ ಹೇಳೋಳು. ಮಡಿಕೇರಿನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಪಾಡಿಯಲ್ಲಿ ನಡೆದ ಜಿಲ್ಲಾ ಆರೋಗ್ಯ ಅಭಿಯಾನದ ಬಗೆನ ಸಭೆನ ಅಧ್ಯಕ್ಷತೆ ವಹಿಸಿ ಮಾತಾಡಿದ ಅವು ಪರಿಸರನ ಮನಾರ ಇದ್ದರೆ ಆರೋಗ್ಯ ಕಾಪಾಡಿಕೊಳ್ಳಕು ಈ ಬಗೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇರಿದಂಗೆ ಸ್ಥಳೀಯ ಸಂಸ್ಥೆಗೆ ಅಗತ್ಯ ಅರಿವು ಮೂಡಿಸೋಕು ಅಂತ ಹೇಳ್ದು. ಸಭೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆನ ಅಧಿಕಾರಿಗ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ವೈದ್ಯಾಧಿಕಾರಿಗ ಹಾಜರಿದ್ದು ಮಡಿಕೇರಿ ಪೇಟೆನ ಗದ್ದಿಗೆ ವಿದ್ಯುತ್ ಉಪಕೇಂದ್ರದ ಫೀಡರ್ಲಿ ತುರ್ತು ನಿರ್ವಹಣಾ ಕಾರ್ಯ ಇರುವುದರಿಂದ ನಾಳೆ ಹೊತ್ತಾರೆ 10 ಹಿಂಬತ್ತು 5 ಮುಟ್ಟ ವಿದ್ಯುತ್ ಸರಬರಾಜಲ್ಲಿ ವ್ಯತ್ಯಾಸ ಹಾಕಿದ್ದು ರಾಣಿಪೇಟೆ ಕಾನ್ವೆಂಟ್ ಜಂಕ್ಷನ್, ಐಟಿಐ ಕಾಲೇಜು ಹಿಂದೆ ಬದಿ, ಕಾವೇರಿ ಲೇಔಟ್, ಟೀಜಾನ್ ಲೇಔಟ್ ಮತ್ತು ಸುತ್ತಮುತ್ತಲಿನ ಜಾಗಗಳಲ್ಲಿ ಕರೆಂಟ್ ಇರುದಿಲ್ಲ. ಸಾರ್ವಜನಿಕರು ಸಹಕಾರ ಕೊಡಕು ಅಂತ ಸೆಸ್ಕ್ ಕಾರ್ಯನಿರ್ವಾಹಕ ಎಂಜಿನಿಯರ್ನವು ಕೇಳಿಕೊಂಡಳು. ಮಂಗಳೂರಿನ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ಆಟದ ಬಾಣೆ ಅಡ್ಯಾರ್ಲಿ ಒಕ್ಕಲಿಗ ಯಾನೆ ಗೌಡರ ಸಂಘ ದಕ್ಷಿಣ ಕನ್ನಡ ಇವರ ಕಡೆಯಿಂದ ನಡೆದ ಒಕ್ಕಲಿಗ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಆಟಲಿ ಜಿಲ್ಲೆನ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದೆನಾಡು ತಂಡ ಭಾಗವಹಿಸಿ 2 ಇನಾಮು ಪಡ್ಕೊಂಡಳು. 1971 ಬಾಂಗ್ಲಾ ವಿಮೋಚನೆ ಯುದ್ಧದ ಸಂದರ್ಭದಲ್ಲಿ ಹುತಾತ್ಮರಾಗಿದ್ದ ಯೋಧ ಸಿರಕಜಯ ಪಳಂಗಪ್ಪನವರ ಕುಟುಂಬನ ಹುಡುಕಿ ಭಾರತೀಯ ಸೇನೆನ ಲ್ಯಾನ್ಸ್ ನಾಯಕ್ ಆನಂದ್ ಮತ್ತೆ ಅವರ ತಂಡದವು ಸಿರಕಜೆ ಪಳಂಗಪ್ಪನವರ ಕುಟುಂಬಕ್ಕೆ ಗೌರವ ಮರಣೋತ್ತರ ಪ್ರಶಸ್ತಿ ಪ್ರಮಾಣ ಪತ್ರಗಳನ್ನ ಒಪ್ಪಿಸಳು. 1971 December 19 ಹುತಾತ್ಮರಾದ ಇವರ ಬಗೆಯಲ್ಲಿ 75 ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಸೂಚನೆ ನಂಗೆ ಅವರ ನೆನಪಿಗಾಗಿ ಕುಶಾಲನಗರದ ಕೊಪ್ಪ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ವಿಶೇಷ ಫಲಕನ ಸಹ ಹಾಕಿದ್ದು ವೀರಯೋಧ ಸಿರಕಜಯ ಪಳಂಗಪ್ಪನವರ ಅಪ್ಪ ಸೇರಿದಂಗೆ ಅವರ ಕುಟುಂಬದ 100 ಸಹ ಹೆಚ್ಚು ಸದಸ್ಯರು ಭಾರತೀಯ ಸೇನೆಯಲ್ಲಿ ಸೇವೆ ಮಾಡ್ತಿರೋ ಬಗೆಯಲ್ಲಿ ಮಾಹಿತಿ ಸಿಕ್ಕೊಟ್ಟು ಅಂತ ಗೊತ್ತಾವಟು. ಮುದ್ದಂಡ ಹಾಕಿ ಪಂದ್ಯಾವಳಿ ಸಮಿತಿನ ಕೂಡುಕೂಟಲಿ ಮೈಂಡ್ ಆ್ಯಂಡ್ ಮ್ಯಾಟರ್ ಸಂಸ್ಥೆನ ಕಡೆಯಿಂದ ಇದೇ ತಿಂಗಳ 24 ಹೊತ್ತಾರೆ 7 ಮಡಿಕೇರಿನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸರ್ಕಲ್ನಿಂದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು ಮುಟ್ಟ ಸುರಕ್ಷಿತ ಸಂಚಾರಕ್ಕಾಗಿ ಮ್ಯಾರಥಾನ್ ನಡೆಯಕ್ಕಿದ್ದು ಕೊಡಗು ಪೊಲೀಸ್ ಇಲಾಖೆ ಜಿಲ್ಲಾ ರಸ್ತೆ ಸುರಕ್ಷಾ ಸಮಿತಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸಹಯೋಗಲಿ ಈ ಓಟ ರಸ್ತೆ ಸುರಕ್ಷಣಾ ಸಂದೇಶ ಸಾರಿಕಾಗಿ ನಡೆದಿದೆ. ನೆಹರು ಯುವ ಕೇಂದ್ರ ಮಡಿಕೇರಿ ಕೊಡಗು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಜಿಲ್ಲಾ ಮತ್ತು ತಾಲೂಕು ಯುವ ಒಕ್ಕೂಟ ಮಡಿಕೇರಿ ಇವರ ಕೂಡುಕೂಟಲಿ ಸ್ನೇಹಿತರ ಯುವಕ ಸಂಘದ ಸಹಯೋಗಲಿ ಗಾಳಿಬೀಡು ಗ್ರಾಮದ ಅಡ್ಕದ ಬಾಣಿಲಿ ಗ್ರಾಮೀಣ ಕ್ರೀಡಾಕೂಟ ನಡೆದು ಕೋಳುಮುಡಿಯನ ಎ ಮೋಹನ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಆಟೋಟ ಜಂಬರ ನಿವೃತ್ತ DYSP ಯಾಲದಾಳು ಕೇಶವಾನಂದನವು ಉದ್ಘಾಟನೆ ಮಾಡಿದೆ. ಹೈದ ಗೂಡೆಗ ಸೇರಿದಂಗೆ ಹಿರಿಕಿರಿಯವಕ್ಕೆ ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆ ಗ್ರಾಮೀಣ ಆಟೋಟಗಳ ಪೈಪೋಟಿ ನಡೆದು ಅಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಧಕರಿಗೆ ಸನ್ಮಾನ ಸಹ ನಡೆದು ಜಿಲ್ಲೆನ ಟಿ ಶೆಟ್ಟಿಗೇರಿನ ಸಾಹಿತಿ ಉಳುವಂಗಡ ಕಾವೇರಿ ಉದಯನೌಕೆ ದಾವಣಗೆರೆಯಲ್ಲಿ ಕನ್ನಡ ಬಹುಭಾಷಾ ಸಾಹಿತ್ಯ ಸಿರಿ ಪ್ರಶಸ್ತಿ ಕೊಟ್ಟು ಗೌರವಿಸಿದರು. ದಾವಣಗೆರೆನ ವಿದ್ಯಾನಗರದ ಕುವೆಂಪು ಕನ್ನಡ ಭವನದಲ್ಲಿ ನಡೆದ ಕನ್ನಡ ನುಡಿತೇರು ಕಾರ್ಯಕ್ರಮದಲ್ಲಿ ವಿದ್ಯಾಧರ ಕನ್ನಡ ಪ್ರತಿಷ್ಠಾನದ ಅಧ್ಯಕ್ಷ ವಿದ್ಯಾಧರ ಮುತಾಲಿಕ ದೇಸಾಯಿನವು ಉಳುವಂಗಡ ಕಾವೇರಿ ಉದಯನೌಕೆ ಪ್ರಶಸ್ತಿ ಕೊಟ್ಟು ಗೌರವಿಸಿದರು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದೆನಾಡು, ಮಾಲೀಕರು ಸಂಜಯ್ ಪಡ್ಪು, ಮೊಬೈಲ್ 8277132143. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೆಎನ್ಸಿ ಮಾನ್ಯತೆ ಪಡೆದ ನಿರ್ಮಲ ರಮಣ ನರ್ಸಿಂಗ್ ಸ್ಕೂಲ್ ಮಕ್ಕುಳ, ವಿರಾಜಪೇಟೆ. ಇಲ್ಲಿ ದ್ವಿತೀಯ ಪಿಯುಸಿ ತೇರ್ಗಡೆ ಹೊಂದಿರುವ ಅಭ್ಯರ್ಥಿಗಳಿಂದ ಜಿಎನ್ಎಂ ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 08274256883, ಮೊಬೈಲ್ 9880995502 ಅಥವಾ 9591595370. ಭಾಗಮಂಡಲ ನಾಡು ಚೇರಂಬಾಣೆ ಪಕ್ಕ ಬೇಂಗೂರು ಗ್ರಾಮದ ಶ್ರೀ ನಾಡು ಕಡಪಾಲಪ್ಪ ದೇವಸ್ಥಾನದ ಜೀರ್ಣೋದ್ಧಾರವಾಗಿ ಒಂದು ವರ್ಷವಾದ ಪ್ರಯುಕ್ತ ವಿಶೇಷ ಪೂಜೆ ಇದೇ 22ರಂದು ಮಂಗಳವಾರ ಬೆಳಗ್ಗೆ 9 ಗಂಟೆಯಿಂದ ನಡೆಯಲಿದೆ. ಮಧ್ಯಾಹ್ನ ಅನ್ನ ಸಂತರ್ಪಣೆ ಇದೆ. ಗ್ರಾಮಸ್ಥರು ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಶತಮಾನ ಪೂರೈಸಿ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶಿಷ್ಟ ಹೆಗ್ಗುರುತನ್ನು ಸ್ಥಾಪಿಸಿರುವ ಸಂಸ್ಥೆಯಾದ ಮೈಸೂರಿನ ಶೇಷಾದ್ರಿಪುರಂ ಡಿಗ್ರಿ ಕಾಲೇಜಿನಲ್ಲಿ 2025-26ನೇ ಸಾಲಿಗೆ ಬಿಕಾಂ, ಬಿಬಿಎ ಮತ್ತು ಬಿಸಿಎ ಕೋರ್ಸ್ಗಳಿಗೆ ಅಡ್ಮಿಷನ್ಸ್ ಆರಂಭಗೊಂಡಿದೆ. ಶಿಕ್ಷಣಕ್ಕೆ ಬೇಕಾದ ಎಲ್ಲ ಆಧುನಿಕ ಮತ್ತು ಮೂಲಭೂತ ಸೌಲಭ್ಯಗಳೊಂದಿಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಆದ್ಯತೆ ಸಂಸ್ಥೆಯ ಧ್ಯೇಯ. ಮೆರಿಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ಟ್ಯೂಷನ್ ಫೀನಲ್ಲಿ ರಿಯಾಯಿತಿ, ವಿಶೇಷ ಚೇತನ ಮತ್ತು ಅಗತ್ಯತೆಯುಳ್ಳ ವಿದ್ಯಾರ್ಥಿಗಳಿಗೆ ಫೀಸ್ ಕನ್ಸೆಷನ್, ಶಿಕ್ಷಣದೊಂದಿಗೆ ಎನ್ಸಿಸಿ, ಎನ್ಎಸ್ಎಸ್ ಸೇರಿದಂತೆ ರೆಡ್ ಕ್ರಾಸ್, ಸಾಂಸ್ಕೃತಿಕ ಚಟುವಟಿಕೆ, ಕ್ರೀಡೆ ಅಲ್ಲದೆ ಇತರೆ ಚಟುವಟಿಕೆಗಳಿಗೂ ಒತ್ತು ನೀಡಲಾಗುವುದು. ಅತ್ಯುತ್ತಮ ಬೋಧಕ ವರ್ಗ, ಆಧುನಿಕ ವ್ಯವಸ್ಥೆಯುಳ್ಳ ಗ್ರಂಥಾಲಯ, ಕಲಿಕೆಗೆ ಅಗತ್ಯವಿರುವ ಉತ್ತಮ ವಾತಾವರಣ, ಪ್ರತಿಷ್ಠಿತ ಕಂಪನಿಗಳಲ್ಲಿ ಪ್ಲೇಸ್ಮೆಂಟ್, ಪ್ರತಿ ವರ್ಷವೂ ಉತ್ತಮ ಫಲಿತಾಂಶದೊಂದಿಗೆ ಮುನ್ನುಗ್ಗುತ್ತಿರುವ ಸಂಸ್ಥೆ. ಮೈಸೂರು ಯೂನಿವರ್ಸಿಟಿಯ ಮಾನ್ಯತೆ ಪಡೆದಿದ್ದು ಹಾಸ್ಟೆಲ್ ಹಾಗೂ ಪಿಜಿ ಸೌಕರ್ಯವನ್ನು ಹೊಂದಿದೆ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಆಯ್ಕೆ ಮಾಡಿ ಶೇಷಾದ್ರಿಪುರಂ ಡಿಗ್ರಿ ಕಾಲೇಜ್, ಹೆಬ್ಬಾಳ್ ರಿಂಗ್ ರೋಡ್, ಮೈಸೂರು. ಮಾಹಿತಿಗಾಗಿ ಕಾಲ್ ಮಾಡಿ 9611985857. ಚಟ್ಟಂಗಡ ಒಕ್ಕತ್ರ ಗುರುಕರ್ಣಂಗ ಮೀದಿ ಬೆಪ್ಪ ಕಾರ್ಬಾರ್ ನಾಳೆ ನೆಮ್ಮೆಲೆಲ್ಲುಳ್ಳ ಒಕ್ಕತ್ರ ಕೈಮಡ್ತ ನಡಪ. ಒಕ್ಕಕಾರ ತಾಮನೆ ಮೊಳಿಯ ಸಂಸಾರಡೆ ಬಂತು ಗುರುಕಾರ್ಣಂಡ ಆಶ್ವಾದ ಪಡೆದೋಣುಂದು ಪರಕೆ ಒಪ್ಚಿಡುವು ಪೊಲಕ ಅಟ್ಟೆ ಮುಕ್ಕಾಲು ಗಂಟೆ ರೋಳಲು ಕೈಮಡಕ ತೊಂಡುಂದು ಚಟ್ಟಂಗಡ ಒಕ್ಕತ್ರ ಅಧ್ಯಕ್ಷೋಪಿಯ ಆಡಳಿತ ಮಂಡಳಿಕಾರ ಕಟ್ಟಣಿತ. ಮೈಸೂರಿನ ತನಿಷ್ಕ್ನಲ್ಲಿ ಅಕ್ಷಯ ತೃತೀಯದ ಕೊಡುಗೆ. ನೀವು ಖರೀದಿಸುವ ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜ್ ನಲ್ಲಿ ಅಪ್ ಟು 20% ಆಫ್, ವಜ್ರಾಭರಣಗಳ ಮೌಲ್ಯದ ಮೇಲೆ ಅಪ್ ಟು 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 100% ಮೌಲ್ಯದೊಂದಿಗೆ. ಖರೀದಿಗಾಗಿ ಇಂದೇ ಬನ್ನಿ ಮೈಸೂರಿನ ಸಬರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಮಳಿಗೆಗೆ. ಕಂಡೀಷನ್ ಸಪ್ಲೈ. ರಾತ್ರಿ ನಿದ್ರೇನೆ ಇಲ್ಲ, ಸೊಳ್ಳೆ ಶೆಕೆ ಬೇರೆ. ಹಳೆ ಫ್ಯಾನ್ ಕೊಟ್ಟು ಹೊಸದು ತನ್ನಿ. ಓಕೆ, ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಎಕ್ಸ್ಚೇಂಜ್ ಆಫರ್ ಇದೆ, ಅಲ್ಲಿ ನಾನೇ ತಗೊಳ್ಳೋಣ. ಎಸಿ, ಏರ್ ಕೂಲರ್, ಫ್ಯಾನ್, ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸಿ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯಾ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಜರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮರಪೇಟೆ ಹಾಗೂ ಕುಶಾಲ ನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186. ಸುಳುಗೋಡು ಶ್ರೀ ಪಾಲ್ಪಾರೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಕಾಲ್ತರ ಚಾಮುಂಡಿ ನಮ್ಮರ ಮಾರಿಪತ್ಲು ನಾಳೆ ಚೌವ್ವಾಚ ಪೊಲಕೋ 9:30 ಗಂಟೆಗೆ ದೇವ ಕುಳಿಪೋ ಭಂಡಾರ ಪಿಂಜ ಪರಕೆ ಉಪ್ಚಿಡೋ ಕಾರ್ಯ ನಡಪ. ಭಕ್ತಾದಿಯಲ್ಲ ಬಂತು ದೇವಿರ ಆಶ್ವಾದ ಪಡೆದೋಣುಂದು ತಕ್ಕ ಮುಖ್ಯಸ್ಥಂಗ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಣಿತ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಜಿಲ್ಲೆಲ್ ಅಕ್ಕಾಕ ಮಳೆ ಆಯ್ಡು ಉಳ್ಳಂಗಾಯ್ತು. ಮನ್ನರ ಸುತ್ತಮುತ್ತ ನೀರಿನ ಕತನಕ್ಕೆ ಎಚ್ಚರಡ್ತೋ ವಾಂಡ ಕೂಟಕ್ಕೆ ಪರಿಸರ ಹತ್ರ ಮನರ ಕಾತೋ ಮೀದ ಸಾರ್ವಜನಿಕರಲ್ಲಿ ಅರಿವಿಕೆ ಬಳತುವನಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯಕ್ಕೆ ಜಿಲ್ಲಾಧಿಕಾರಿ ವೆಂಕಟರಾಜ ಸೂಚನೆ ಕೊಡ್ತತ್ತು. ಜಿಲ್ಲಾ ಆರೋಗ್ಯ ಅಭಿಯಾನ ಹತ್ರ ಮೀದ ತಗಡ ಕಚೇರಿಯ ಸಭಾಬಾಡಲ್ ನರಂದ ಸಭೆರ ಕೊರುಕಾರಿಕೆ ವಹಿಸಿನ ತಕ್ಕ ಪರಂದ ಜಿಲ್ಲಾಧಿಕಾರಿ ನಲ್ಲ ಆರೋಗ್ಯ ಕಾತೋಕ್ಕೆ ಮನರ ಸುತ್ತ ಮನರ ಕಾತೋದು ತುಂಬ ಮುಖ್ಯ ಅನ್ನನಾಯ್ತು. ಆರೋಗ್ಯ ಪಿನ ಕುಟುಂಬ ಕಲ್ಯಾಣ ಇಲಾಖೆ ಪಿನ ಸ್ಥಳೀಯ ಸಂಸ್ಥೆಯ ಸಾರ್ವಜನಿಕಂಗಕ್ಕೆ ಅರಿವಿಕೆ ಕೊಡಪಕ್ಕೆ ಅವಶ್ಯ ಕ್ರಮ ಹೊರತೋವನಿಕೆ ಅಣ್ಣಿತ್ತು ಕುಟುಂಬತ್ರ ಆರೋಗ್ಯ ಕಾತೋ ಮಹತ್ವತರ ಮೀದ ಅರಿಚಿಟ್ಟತ್ತು. ಜಿಲ್ಲಾ ಆರೋಗ್ಯ ಪಿನ ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆನಂದ್ ಈ ಸಂದರ್ಭ ತಕ್ಕ ಬರೆದಿದ್ದು ಅವಶ್ಯ ಮಾಹಿತಿ ಕೊಡುತ್ತದೆ. ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾ ಮಧುಸೂದನ್ ಕುಡ್ನಕ್ಕೆ ಜಿಲ್ಲಾ ಪಿನ ತಾಲೂಕು ಮಟ್ಟದ ವೈದ್ಯಾಧಿಕಾರಿಯ ಸಭೆಯಲ್ಲಿ ಕೂಡಿಯಾಡಿ ತಿಂಜತ್ತು. ರಾಷ್ಟೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿಲಿ ಇದೇ 26 45 ದಿನಕ್ಕೆ ತನ್ನ 7 ಮೋಟರ ಕಾಲುಬಾಯಿ ರೋಗ ಚೂದುಮದ್ದ ಅಭಿಯಾನ ನಡೆತುವ. ಇದಕ್ಕೆ ಸಂಬಂಧಪಟ್ಟನಕ್ಕೆ ಬೋಂಡಿಯನ್ನು ತಯಾರಿ ಮಾಡುವವನಿಗೆ ಜಿಲ್ಲಾಧಿಕಾರಿ ವೆಂಕಟರಾಜ ಸೂಚನೆ ಕೊಡ್ತತ್ತು. ಕಾಲುಬಾಯಿ ರೋಗ ಚೂದುಮದ್ದ ಅಭಿಯಾನಕ್ಕೆ ಸಂಬಂಧಪಟ್ಟನಕ್ಕೆ ತಂಗಡ ಕಚೇರಿಯ ಸಭಾಬಾಡಿಲರಿಂದ ಮುಪ್ಪಡೆ ಸಭೆಯ ಕೊರುಗಾರಿಕೆ ವ್ಯಸನ ತಕ್ಕ ಬರೆದ ಜಿಲ್ಲಾಧಿಕಾರಿ ಅತ್ತ ಖರ್ಚುಗಳ ರಕ್ಷಣೆ ಮಾಡುವ ಹೇತು ನಡೆತುವ ರಾಷ್ಟೀಯ ಕಾರ್ಯಕ್ರಮ ಅನ್ನ ಈ ಅಭಿಯಾನತ್ತು ಶೇಕಡವಾರು ಯಶಸ್ಸಾಚಿಡುವಕ್ಕೆ ನೈಪನಿಗೆ ನಿರ್ದೇಶನ ಮಾಡಿಚಿ. ಪಶುಪಾಲನೆ ಪಿಂಜ ಪಶು ವೈದ್ಯಕೀಯ ಸೇವಾ ಇಲಾಖೆ ಉಪನಿರ್ದೇಶಕಗಳನ್ನು ಡಾ ಲಿಂಗರಾಜ ದೊಡ್ಡಮನೆ ತಕ್ಕ ಬರೆದಿದ್ದು